ಮೀನುಗಾರಿಕೆಯಲ್ಲಿ ಹೆಚ್ಚಿನ ಉದ್ಯೋಗ ಅವಕಾಶಗಳನ್ನು ಸೃಜಿಸುವುದು ಇದರ ಉದ್ದೇಶ. ಅದೇ ರೀತಿ ಕೃಷಿ ಜಿಡಿಪಿ ಮತ್ತು ಮೀನುಗಾರಿಕೆ ರಫ್ತಿಗೂ ನಾವು ಒಂದು ಕೊಡುಗೆಯನ್ನು ಕೊಡುವಂಥದ್ದು ಹೆಚ್ಚಿಸುವುದು ಇದರ ಉದ್ದೇಶ ಆಗಿದೆ. ಹಾಗೇನೆ ನಾವು ಈ ಒಂದು ಯೋಜನೆಯಿಂದ ಕಡಿಮೆ ಜಾಗವನ್ನು ಬಳಸಿಕೊಂಡು ಕಡಿಮೆ ನೀರನ್ನ ಬಳಸಿಕೊಂಡು ನಾವು ಹೇಗೆ ಮೀನು ಉತ್ಪಾದನೆಯನ್ನ ಹೆಚ್ಚಿಸಬಹುದು, ಹಾಗೆ ಯಾವ ರೀತಿ ನಾವು ಆಧುನೀಕರಣಗೊಳಿಸಬಹುದು, ಮತ್ತೆ ಮೀನುಗಾರಿಕೆಯನ್ನು ಸ್ಪರ್ಧಾತ್ಮಕವಾಗಿ ನಾವು ಹೇಗೆ ಬೇರೆ ಈ ಕೃಷಿ ಇರ್ಬೋದು ತೋಟಗಾರಿಕೆ ಭಾಗವಹಿಸಬಹುದು ಅನ್ನೋದಕ್ಕೆ ಇದು ಒಂದು ಒಳ್ಳೆಯ ಯೋಜನೆ ಆಗಿದೆ ಸರ್. ಯಾಕೆ ಮೀನುಗಾರಿಕೆಗೆ ಇಷ್ಟೆಲ್ಲ ಮಹತ್ವವನ್ನ ನೀಡಲಾಗ್ತಾ ಇದೆ? ಈ ನಮ್ಮ ದೇಶದಲ್ಲಿ ಈಗ ಗೊತ್ತು 71% ನಮಗೆ ನೀರಿನ ಅವೈಲಬಿಲಿಟಿ ಇದೆ, ಲಭ್ಯತೆ ಇದೆ ಅನ್ನೋದು ಗೊತ್ತಿದೆ. ಆದ್ರಿಂದ ಈಗ ಅವೈಲಬಿಲಿಟಿ ಇರೋಂತ ನೀರನ್ನ ಹೇಗೆ ನಾವು ಸದ್ಬಳಕೆ ಮಾಡ್ಕೋಬೇಕು. ಈಗ ನೀರು ಬರೀ ಒಂದು ಕೃಷಿಗೆ ಇರ್ಬೋದು ಇದಕ್ಕೆ ಬಳಸ್ಕೊಳ್ಳೋದಕ್ಕಿಂತನೂ ಅದೇ ನೀರನ್ನ ನಾವು ಮೀನುಗಾರಿಕೆಯಲ್ಲೂ ಬಳಸ್ಕೋಬಹುದು. ಮತ್ತೆ ಈ ಮೀನು ಒಂದು ಒಳ್ಳೆಯ ಪ್ರೋಟೀನ್ ಯುಕ್ತ ಆಹಾರ ಆಗಿರೋದ್ರಿಂದ ಈಗ ನಾವು ಜನಕ್ಕೆ ಅದು ಇವಾಗ ಆರೋಗ್ಯ ದೃಷ್ಟಿಯಿಂದನೂ ಒಳ್ಳೆಯದಾಗಿರೋದ್ರಿಂದ ಇದನ್ನ ನಾವು ಪ್ರೊಡಕ್ಷನ್ನ ಜಾಸ್ತಿ ಮಾಡೋದ್ರಿಂದ ಈ ಒಂದು ಉತ್ಪಾದಕತೆಯನ್ನು ನಾವು ಹೆಚ್ಚಿಸೋದ್ರಿಂದ ಜನರಿಗೂ ಅನುಕೂಲ ಆಗುತ್ತೆ ಅನ್ನೋ ಒಂದು ದೃಷ್ಟಿನ ಇಟ್ಕೊಂಡು ಇದಕ್ಕೆ ಜಾಸ್ತಿ ಉತ್ತೇಜನ ಕೊಡ್ತಾ ಇದ್ದಾರೆ ಸರ್. ತಾವು ಆರಂಭದಲ್ಲೇ ಹೇಳಿದ್ರಿ ಸುಸ್ಥಿರವಾಗಿ ಮೀನು ಉತ್ಪಾದನೆಯನ್ನ ಹೆಚ್ಚಳವನ್ನ ಮಾಡ್ತಕ್ಕಂಥದ್ದು ಮತ್ತೆ ಮೀನಿನ ಉತ್ಪಾದಕತೆಯನ್ನು ಕೂಡ ಹೆಚ್ಚಳವನ್ನ ಮಾಡ್ತಕ್ಕಂಥದ್ದು ಈ ಯೋಜನೆಯ ಮುಖ್ಯ ಉದ್ದೇಶ ಅಂತ ಹೇಳಿ, ಈ ಮೀನುಗಾರಿಕೆಯನ್ನ ಹೆಚ್ಚಳ ಮಾಡುವ ನಿಟ್ಟಿನಲ್ಲಿ ಏನೆಲ್ಲ ಯೋಜನೆಗಳು ಇದ್ದಾವೆ? ಪ್ರಧಾನ ಮಂತ್ರಿ ಮತ್ಸ್ಯ ಸಂಪದ್ ಯೋಜನೆಯಡಿಯಲ್ಲಿ ಒಟ್ಟು 3 ಭಾಗಗಳಾಗಿ ವಿಂಗಡಣೆ ಮಾಡಿದ್ದಾರೆ ಸರ್. ಉತ್ಪಾದನೆ ಮತ್ತು ಉತ್ಪಾದನಕತೆಯನ್ನು ಹೆಚ್ಚಿಸುವುದು, ಮೂಲಭೂತ ಸೌಕರ್ಯ ಮತ್ತು ಹಿಡುವಳಿ ನಂತರದ ನಿರ್ವಹಣೆ, ಮೀನುಗಾರಿಕೆ ನಿರ್ವಹಣೆ ಮತ್ತು ನಿಯಂತ್ರಣದ ಚೌಕಟ್ಟು ಅಂತ 3 ಭಾಗಗಳಾಗಿ ವಿಂಗಡಣೆ ಮಾಡಿದ್ದಾರೆ. ಇದರಲ್ಲಿ ಈಗ ಉತ್ಪಾದನೆ ಮತ್ತು ಉತ್ಪಾದಕತೆಯನ್ನು ಹೆಚ್ಚಿಸುವುದಕ್ಕೆ ಮೀನು ಕೃಷಿ ಕೊಳಗಳನ್ನ ನಿರ್ಮಾಣ ಮಾಡಿಕೊಳ್ಳೋದಕ್ಕೆ ಸಹಾಯಧನವನ್ನು ಕೊಡ್ತಾ ಇದ್ದೀವಿ. ಅದರಲ್ಲಿ ಏನು ಅಂದ್ರೆ ಮಿನಿಮಮ್ 1/2 ಎಕರೆನ ಕೃಷಿ ಹೊಂಡಗಳನ್ನ ಮಾಡಿಕೊಂಡಲ್ಲಿ 7 ಲಕ್ಷ ಘಟಕ ವೆಚ್ಚಕ್ಕೆ ಶೇಕಡ 40% ಸಹಾಯಧನ ಸಾಮಾನ್ಯ ವರ್ಗಕ್ಕೆ, ಅದೇ ರೀತಿ ಶೇಕಡ 60% ಸಹಾಯಧನ ಮಹಿಳೆ ಮತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಫಲಾನುಭವಿಗಳಿಗೆ ನಾವು ಈ ಯೋಜನೆಯಡಿ ನೀಡ್ತಾ ಇದ್ದೀವಿ ಸರ್. ಈ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಡಿಯಲ್ಲಿ ಎಲ್ಲಾ ಯೋಜನೆಗಳಿಗೂ ಶೇಕಡ 40% ಹಾಗೂ ಶೇಕಡ 60% ಸಹಾಯಧನ ನಾವು ಈ ಯೋಜನೆಯಡಿ ಫಲಾನುಭವಿಗಳಿಗೆ ಕೊಡ್ತಾ ಇದ್ದೀವಿ ಸರ್. ಇದರಲ್ಲಿ ಈಗ ಮೀನುಗಾರಿಕೆಯನ್ನ ಹೆಚ್ಚಳ ಮಾಡುವ ನಿಟ್ಟಿನಲ್ಲಿ ಏನೆಲ್ಲ ಯೋಜನೆಗಳು ಇರುತ್ತೆ, ಹೇಗೆ ಅದನ್ನ ಬಳಕೆಯನ್ನ ಮಾಡಿಕೊಳ್ಳಬಹುದು ನಮ್ಮ ಕೃಷಿಕರು? ಸರ್, ಇವಾಗ ಕೆಲವು ಭಾಗದಲ್ಲಿ ನೀರಿನ ಲಭ್ಯತೆ ಕಡಿಮೆ ಇರುತ್ತೆ, ಮತ್ತೆ ಸ್ಥಳದ ಲಭ್ಯತೆನೂ ಕೆಲವು ರೈತರಿಗೆ ಕಡಿಮೆ ಇರುತ್ತೆ. ಇಂಥ ರೈತರುಗಳು ಅವರಿಗೆ ಇರುವಂತಹ ಕಡಿಮೆ ಸ್ಥಳದಲ್ಲಿ ಹಾಗೂ ನೀರಿನ ಲಭ್ಯತೆ ಕಡಿಮೆ ಇರುವಂತಹ ಪ್ರದೇಶಗಳಲ್ಲೂ ಈ RAS ಸಿಸ್ಟಮ್ ಅಂತ ಹೇಳ್ತೀವಿ ನಾವು, ಪುನರಾವರ್ತಿತ ನೀರನ್ನ ಮರುಬಳಕೆ ಮಾಡಿಕೊಂಡು ಒಂದು ಮೀನುಗಾರಿಕೆಯನ್ನು ಕೈಗೊಳ್ಳುವ ಒಂದು ಯೋಜನೆ ಆಗಿದೆ ಸರ್. ಇದು ಇದರಲ್ಲಿ ನಾವು ಇದನ್ನ ರೀಸರ್ಕ್ಯುಲೇಟರಿ ಅಕ್ವಾಕಲ್ಚರ್ ಸಿಸ್ಟಮ್ ಅಂತ ಹೇಳ್ತೀವಿ. ಇದರಲ್ಲಿ ಏನು ಅಂದ್ರೆ ನೀರನ್ನ ಮರುಬಳಸುವಂತದ್ದು, ಈಗ ಮೀನು ಅದು ಇಕ್ಕೆಯನ್ನ ಇದು ಮಾಡಿದಾಗ ಅದರಲ್ಲಿ ಅಮೋನಿಯಾ ಕಂಟೆಂಟ್ ಜಾಸ್ತಿ ಇರುತ್ತೆ. ಆ ಅಮೋನಿಯಾನ ನಾವು ಒಂದು ಬಯೋ ಫಿಲ್ಟರ್ಸ್ ಅಂತ ಹೇಳ್ತೀವಿ, ಆ ಫಿಲ್ಟರ್ನ ಅಳವಡಿಸಿದಾಗ ಈ ಕೃಷಿ ಹೊಂಡಗಳಿಗೆ ಇದು ಆಹಾರವಾಗಿ ಪರಿವರ್ತನೆಗೊಳ್ಳುತ್ತೆ. ಈ ಆಹಾರನ ಬಳಸಿಕೊಂಡು ಮೀನು ಬೆಳವಣಿಗೆ ಆಗುತ್ತೆ ಸರ್. ಇದೊಂದು ಯೋಜನೆ. ಈ RAS ಸಿಸ್ಟಮ್ ಅಲ್ಲಿ 3 ವಿಭಾಗಗಳಿದೆ. ಅದರಲ್ಲಿ ಸಣ್ಣ ಗಾತ್ರದ ಕೊಳಗಳನ್ನು ನಿರ್ಮಾಣ ಮಾಡ್ಕೋಬಹುದು, ಮತ್ತೆ ಮಧ್ಯಮ ಗಾತ್ರದ್ದು, ಮತ್ತೆ ಹಾಗೇನೆ ದೊಡ್ಡ ಗಾತ್ರದ ಯೋಜನೆ ಅಂತ ಇದೆ. ಇದರಲ್ಲಿ ಒಟ್ಟು 3 ಭಾಗಗಳಾಗಿ ವಿಂಗಡಿಸಿದ್ದಾರೆ. ಅದೇ ರೀತಿ ಈ ಬಯೋಫ್ಲಾಕ್ ಅಂತ ಒಂದು ಯೋಜನೆ ಇದೆ, ಅದನ್ನು ಅಷ್ಟೇನೆ ನಾವು ಸರ್ಕ್ಯುಲರ್ ಹ್ಯಾಚರೀಸ್ ಅಂತ ಹೇಳ್ತೀವಿ. ಅದನ್ನ ಸರ್ಕ್ಯುಲರ್ ಶೇಪ್ ಅಲ್ಲಿ ನಾವು ಬರೀ ಪಾಲಿಥಿನ್ ಕವರ್ಗಳನ್ನ ಬಳಸಿ ಬೇಕಾದ್ರೆ ಕೊಳಗಳನ್ನ ನಿರ್ಮಾಣ ಮಾಡ್ಕೋಬಹುದು, ಇಲ್ಲಾಂದ್ರೆ ಸ್ವಲ್ಪ ಶಕ್ತಿಯುತರಾಗಿದ್ದಾರೆ ಅಂದ್ರೆ ಸಿಮೆಂಟ್ ಅನ್ನ ಬಳಸಿನೂ ಕೊಳಗಳನ್ನ ನಿರ್ಮಾಣ ಮಾಡ್ಕೋಬಹುದು. ಮತ್ತೆ ಅದರಲ್ಲಿ ಮೀನು ಮರಿಗಳನ್ನ ಜಾಸ್ತಿ ಸಾಂದ್ರತೆಯನ್ನ ಬಳಸಿಕೊಂಡು ಇಂಟೆನ್ಸಿವ್ ಅಕ್ವಾಕಲ್ಚರ್ ಅಂತ ಹೇಳ್ತೀವಿ ನಾವು ಅದನ್ನ. ಏನಂದ್ರೆ ಬೇರೆ ಕೃಷಿ ಹೊಂಡಗಳಲ್ಲಿ ಕಡಿಮೆ ಮೀನು ಮರಿಗಳನ್ನ ನಾವು ದಾಸ್ತಾನು ಮಾಡ್ತೀವಿ, ಇದು ಕಡಿಮೆ ಜಾಗದಲ್ಲೇ ಜಾಸ್ತಿ ಮೀನು ಮರಿಗಳನ್ನ ನಾವು ದಾಸ್ತಾನು ಮಾಡಿ ಉತ್ಪಾದನೆನ ಹೆಚ್ಚಿಸ್ಕೋಬಹುದು ಸರ್. ಇದರಲ್ಲಿ ಇದಕ್ಕೇನು ಅಂದ್ರೆ ಟೆಕ್ನಾಲಜಿ ತುಂಬಾ ಇಂಪಾರ್ಟೆಂಟ್, ಟೆಕ್ನಾಲಜಿನ ಸದ್ಬಳಕೆ ಮಾಡ್ಕೊಳ್ಳೋದು ಇದ್ರ ಮುಖ್ಯ ಉದ್ದೇಶ. ಕಡಿಮೆ ಜಾಗದಲ್ಲಿ ಜಾಸ್ತಿ ಉತ್ಪಾದನೆನ ಮಾಡಬಹುದು. ಇದರಲ್ಲಿ ಮೇನ್ಲಿ ಏನು ಅಂತಂದ್ರೆ ನಾವು ಈಗ ಬೇರೆ ಕೃಷಿ ಹೊಂಡಗಳಲ್ಲಿ ಕಟ್ಲಾ, ಸಾಮಾನ್ಯ ಗೆಂಡೆ ಇಂಥ ತಳಿಗಳನ್ನ ನಾವು ಸಾಕ್ತೀವಿ. ಈ ಬಯೋಫ್ಲಾಕ್ ಇದರಲ್ಲೆಲ್ಲ ಏನು ಅಂದ್ರೆ ಟಿಲಾಪಿಯಾ ಅಂದ್ರೆ ಜಿಲೇಬಿ ಮೀನು ಅಂತ ಹೇಳ್ತೀವಿ, ಅದರಲ್ಲಿ ನೈಲೋಟಿಕಸ್, ಡ್ರಿಫ್ಟ್ ಟಿಲಾಪಿಯಾ ಅಂತ ಹೇಳ್ತೀವಿ, ಅಂತ ತಳಿಗಳನ್ನ ಸಾಕಿದ್ರೆ ಇದರಲ್ಲಿ ಬೆಳವಣಿಗೆ ಚೆನ್ನಾಗಿ ಬರುತ್ತೆ ಸರ್. ಈಗ ಕೊಳಗಳ ನಿರ್ಮಾಣವನ್ನು ಕೂಡ ಮಾಡಿಕೊಳ್ಳಬಹುದು ಅಂತ ಹೇಳಿದ್ರಿ, ಯಾವ ಪ್ರಮಾಣದ ಕೊಳಗಳನ್ನು ನಿರ್ಮಾಣ ಮಾಡಿಕೊಳ್ಳಲಿಕ್ಕೆ ಈ ಯೋಜನೆಯಲ್ಲಿ ಅವಕಾಶಗಳು ಇದ್ದಾವೆ, ಎಷ್ಟು ಸಹಾಯಧನ ಸಿಗುತ್ತೆ? ಸರ್, ಇದರಲ್ಲಿ ಮುಖ್ಯವಾಗಿ ನಮ್ಮ ಇಲಾಖೆಯ ಯೋಜನೆಯಡಿ ಅವರು ಸಹಾಯಧನ ಪಡ್ಕೋಬೇಕು ಅಂದ್ರೆ ಅರ್ಧ ಎಕರೆ ಮಿನಿಮಮ್, ಮ್ಯಾಕ್ಸಿಮಮ್ ಬೇಕಾದ್ರೆ ಅವ್ರು ಎಷ್ಟಾದ್ರೂ ಮಾಡ್ಕೋಬಹುದು, ಅಪ್ ಟು 12 ಎಕರೆ ತನಕ ಅವ್ರಿಗೆ ಅವಕಾಶ ಇದೆ. ಅರ್ಧ ಎಕರೆಗೆ ಒಟ್ಟು 7 ಲಕ್ಷ ಘಟಕ ವೆಚ್ಚಕ್ಕೆ 40% ಸಹಾಯಧನದಂತೆ ಸಾಮಾನ್ಯ ವರ್ಗಕ್ಕೆ 56,000 ಸಹಾಯಧನ ಸಿಗುತ್ತೆ ಸರ್. ಅದೇ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡ ಹಾಗೆ ಮಹಿಳೆಯವರ ಹೆಸರಲ್ಲಿ ಆ ಜಾಗ ಇದ್ದು ಅವರು ಕೃಷಿ ಹೊಂಡ ನಿರ್ಮಾಣ ಮಾಡಿಕೊಂಡಿದ್ದಲ್ಲಿ ಅಂತವ್ರಿಗೆ 60,000 ಸಹಾಯಧನ ಪಡ್ಕೊಬಹುದು ಸರ್. ಅಂತಂದ್ರೆ ಇಲ್ಲಿ ಕೊಳಗಳ ನಿರ್ಮಾಣ ಕನಿಷ್ಠ ಅರ್ಧ ಎಕರೆಯಲ್ಲಿ ಮಾಡಿಕೊಳ್ಬಹುದು, ಗರಿಷ್ಠ ಅವರು ಎಷ್ಟಾದ್ರೂ ಕೂಡ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಅದೇ ರೀತಿ ತಾವು ಹೇಳಿದ್ರಿ ಮೂಲಭೂತ ಸೌಕರ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಈ ಮೀನು ಮರಿಗಳನ್ನ ಬೆಳವಣಿಗೆಯನ್ನ ಮಾಡಲಿಕ್ಕೆ ಫ್ಲಾಕ್ ಅಂತ ಹೇಳಿದ್ರಿ, ಅಲ್ಲಿ ಯಾವ್ಯಾವ ತರಹದ ಮೂಲಭೂತ ಸೌಕರ್ಯಗಳನ್ನ ಅವರು ಅಭಿವೃದ್ಧಿ ಮಾಡಿಕೊಳ್ಳಿಕ್ಕೆ ಅವಕಾಶ ಇರುತ್ತೆ ಸರ್? ಅದರಲ್ಲಿ ಅವ್ರ ಮೇನ್ ಅಲ್ಲಿ ಏನು ಅಂದ್ರೆ ಟ್ಯಾಂಕ್ ನ ನಿರ್ಮಾಣ ಮಾಡ್ಕೋಬೇಕು ಸರ್, ಫೈಬರ್ ಟ್ಯಾಂಕ್ ಅಥವಾ PVC ಟ್ಯಾಂಕ್, ಟಾರ್ಪಲಿನ್ ಇಂದ ಟ್ಯಾಂಕ್ ನ ನಿರ್ಮಾಣ ಮಾಡ್ಕೋಬಹುದು. ಆ ಟ್ಯಾಂಕ್ ನ ನಿರ್ಮಾಣ ಮಾಡಿಕೊಂಡು ಅವ್ರ ಅದರಲ್ಲಿ ಫಿಲ್ಟರ್ಸ್ ಅಂತ ಹೇಳ್ತೀವಿ, ಆಕ್ಸಿಜನ್ ಸಪ್ಲೈನ 24 ಗಂಟೆನ ಆಮ್ಲಜನಕ ಅಲ್ಲಿ ಕೊರತೆ ಆಗದಂತೆ ನೋಡ್ಕೋಬೇಕು, ಮತ್ತೆ ದಿನಕ್ಕೆ 4 ಬಾರಿ ಅವರು ಆಹಾರವನ್ನ ನೀಡಬೇಕು ಮೀನಿಗೆ, ಇದರಲ್ಲಿ ಮೀನು ಮರಿಗಳನ್ನ ಬಿಟ್ಟಂತ ಸಂದರ್ಭದಲ್ಲಿ. ಅದೇ ನಾವು ಬೇರೆ ಕೃಷಿ ಹೊಂಡದಲ್ಲಿ ಮಾಡಿದಾಗ ಬರೀ 1 ಹೊತ್ತು ಅವಕ್ಕೆ ಆಹಾರ ನೀಡಿದ್ರೆ ಸಾಕು, ಆದ್ರೆ ಇದ್ರಲ್ಲಿ ಹಾಗಾಗಲ್ಲ, ಅವರು 4 ಹೊತ್ತು ಮೀನು ಮರಿಗೆ ಆಹಾರವನ್ನ ನೀಡಬೇಕು. ಆ ಫ್ರಾತ್ ಏನು ಉತ್ಪಾದನೆ ಆಗುತ್ತೆ ಅದನ್ನ ನಾವು ಒಳ್ಳೆ ರೀತಿಯಲ್ಲಿ ನಿರ್ಮಾಣ ಆಗ್ತಿದ್ಯಾ ಅನ್ನೋದು ತುಂಬಾ ಇಲ್ಲಿ ಇಂಪಾರ್ಟೆಂಟ್ ಸರ್, ಅದನ್ನ ಗಮನಿಸಬೇಕು, ಗಮನಿಸ್ತಾನೆ ಇರಬೇಕು ಅವರು ಪ್ರತಿ ಹಂತದಲ್ಲೂ. ಅದನ್ನ ಜೀವರಾಶಿಯಾಗಿ ಅದು ಏನಂದ್ರೆ ಕಾರ್ಬನ್ ಮತ್ತೆ ನೈಟ್ರೋಜನ್ ಅಂಶ ಆ ನೀರಲ್ಲಿ ಅದು ಬ್ಯಾಕ್ಟೀರಿಯಲ್ ಬಯೋಮಾಸ್ ಆಗಿ ಕನ್ವರ್ಟ್ ಆಗುತ್ತೆ. ನಾವು ಆಕ್ಸಿಜನ್ ಸಪ್ಲೈನ 24 ಗಂಟೆನ ಸರ್ಕ್ಯುಲರ್ ಟೈಪ್ ಆಫ್ ವಾಟರ್ ಇಂದ ಅದನ್ನ ಬಿಟ್ಟಾಗ ಅದು ಪರಿವರ್ತನೆ ಆಗಿ ಆಹಾರವಾಗಿ ಇದು ಮಾಡುತ್ತೆ. ಇದರಲ್ಲಿ ಏನಂದ್ರೆ ಪರಿಸರ ಪ್ರೇಮಿಯಾಗಿ ಇರುತ್ತೆ, ಇದರಲ್ಲಿ ಯಾವುದೇ ರೀತಿ ಒಂದು ಬೇರೆ ಇದ್ರ ಬಳಕೆಗಳು ಏನೂ ಇರಲ್ಲ, ಕೆಮಿಕಲ್ಸ್ ಇರ್ಬೋದು ಅಂತದ್ದು. ಮತ್ತೆ ಕಡಿಮೆ ನೀರಿನ ಸದ್ಬಳಕೆ ಆಗುತ್ತೆ, ನೀರಿನ ಮಾಲಿನ್ಯ ಮತ್ತೆ ಯಾವುದೇ ರೀತಿ ರೋಗನು ಇದರಲ್ಲಿ ಬರುವಂತ ಅವಕಾಶಗಳು ಇರುವುದಿಲ್ಲ ಸರ್. ಇದರಲ್ಲಿ ಬಯೋಫ್ಲಾಕ್ ಅಂತ ಹೇಳ್ತೀವಿ, ಬಯೋಫ್ಲಾಕ್ ಅನ್ನು ನಿರ್ಮಾಣ ಮಾಡ್ಕೊಂಡ್ರೆ ಬಹಳ ಆಧುನಿಕ ತಂತ್ರಜ್ಞಾನವನ್ನ ಬಳಕೆಯನ್ನ ಮಾಡ್ಕೊಂಡು ಮೀನು ಮರಿಗಳನ್ನ ಉತ್ಪಾದನೆಯನ್ನ ಮಾಡಬಹುದು ಮತ್ತು ಸಾಕಾಣಿಕೆಯನ್ನು ಕೂಡ ಮಾಡಬಹುದು ಅನ್ನುವಂಥದ್ದು. ಮೀನನ್ನೇನೋ ಅನೇಕ ಜನರು ಉತ್ಪಾದನೆಯನ್ನ ಮಾಡ್ತಾರೆ, ಆನಂತರದ ಚಟುವಟಿಕೆಗಳು ಕೂಡ ಬಹಳ ಮುಖ್ಯ. ಅದನ್ನ ಮಾರಾಟ ಮಾಡ್ತಕ್ಕಂಥದ್ದು ಇರಬಹುದು, ಮತ್ತೆ ಅದನ್ನ ಸಂಸ್ಕರಣೆ ಮಾಡ್ತಕ್ಕಂಥದ್ದು ಇರಬಹುದು, ಮತ್ತೆ ಅದರ ಮೌಲ್ಯವರ್ಧನೆ ಮಾಡ್ತಕ್ಕಂಥದ್ದು ಇರಬಹುದು. ಇಂತಹದ್ದಕ್ಕೂ ಕೂಡ ಈ ಒಂದು ಯೋಜನೆಯಲ್ಲಿ ಅವಕಾಶಗಳು ಇದ್ದಾವ, ಇದ್ರೆ ಏನೆಲ್ಲ ಇದ್ದಾವೆ ಅದ್ರ ಬಗ್ಗೆ ಒಂದಷ್ಟು ವಿವರವಾಗಿ ತಿಳಿಸ್ಕೊಡಿ. ಹೌದು ಸರ್, ತುಂಬಾ ಅವಶ್ಯಕತೆ ಏನು ಅಂತ ಅಂದ್ರೆ ಜನ ನಿರ್ವಹಣೆನೆ ಸರಿಯಾಗಿ ಮಾಡೋದಿಲ್ಲ, ಕ್ವಾಲಿಟಿ ಅನ್ನೋದು ಏನಿದೆ ಮೀನಿನ ಕ್ವಾಲಿಟಿನ ಯಾರು ಮೇಂಟೈನ್ ಮಾಡೋದಿಲ್ಲ. ಆದ್ರಿಂದ ಇದಕ್ಕೆ ಶೀತಲ ಸರ್ಪಳಿಯನ್ನ ನಾವು ಮಾಡ್ಲಿಕ್ಕೆ ಅವಕಾಶ ಇದೆ ಸರ್. ಇದರಲ್ಲಿ ಐಸ್ ಪ್ಲಾಂಟ್ ಅಂತ ಹೇಳ್ತೀವಿ, ಇದರಲ್ಲಿ ಅದರಲ್ಲೂ 10 ಟನ್ದು ಶೈತ್ಯಾಗಾರಗಳನ್ನ ಇದ್ದ ಮಾಡಬಹುದು ಸರ್. ಇದರಲ್ಲಿ ಅವಕಾಶ ಇದೆ, 10 ಟನ್ನು 20 ಟನ್ನು 30 ಟನ್ನು ಐಸ್ ಪ್ಲಾಂಟ್ಗಳನ್ನ ಮಾಡ್ಲಿಕ್ಕೆ ಈ ಯೋಜನೆಯಲ್ಲಿ ಅವಕಾಶ ಇದೆ. ಅದೇ ರೀತಿ ಈ ನೀವು ಹಿಡುವಳಿ ಆದ ನಂತರದಲ್ಲಿ ಸಂಸ್ಕರಣೆ ಏನು ಅದು ತುಂಬಾ ಅತ್ಯಾಧುನಿಕವಾಗ್ಲೂ ಮಾಡ್ಲಿಕ್ಕೂ ಫಿಶ್ ಫೀಡ್ ಆಗಿ ಕನ್ವರ್ಟ್ ಮಾಡಕ್ಕೆ ಫಿಶ್ ಪ್ರೊಸೆಸಿಂಗ್ ಪ್ಲಾಂಟ್ ಅಂತ ಹೇಳ್ತೀವಿ, ಸಂಸ್ಕರಣಾ ಘಟಕಗಳಿಗೂ ಮಾಡಕ್ಕೂ ಈ ಯೋಜನೆಯಡಿ ಅವಕಾಶ ಇದೆ ಸರ್. ಇದರಲ್ಲಿ ಸಂಸ್ಕರಣೆಗೂ ಕೂಡ ಅವಕಾಶ ಇದೆ, ಮೌಲ್ಯವರ್ಧನೆಗೂ ಅವಕಾಶ ಇದೆ, ಮಾರಾಟಕ್ಕೂ ಕೂಡ ಅವಕಾಶ ಇದೆ. ಮಾರಾಟ ಮಾಡಲಿಕ್ಕೆ ಮಾರಾಟ ಮಳಿಗೆಗಳನ್ನ ನಿರ್ಮಾಣ ಮಾಡ್ಕೋಬಹುದು ಅವರು, ಜೀವಂತವಾಗಿರುವಂತಹ ಮೀನನ್ನೇ ಮಾರಾಟ ಮಾಡುವಂತ ಮಳಿಗೆಗಳನ್ನ ನಿರ್ಮಾಣ ಮಾಡ್ಕೊಳ್ಳಿಕ್ಕೆ ಇದರಲ್ಲಿ ಅವಕಾಶ ಇದೆ. ನಾವು ಅದಕ್ಕೆ ಲೈಫ್ ಫಿಶ್ ಮಾರ್ಕೆಟಿಂಗ್ ಅಂತ ಹೇಳ್ತೀವಿ, ಅದಕ್ಕೂ ಈ ಯೋಜನೆಯಡಿ ಅವಕಾಶ ಇದೆ ಸರ್. ಕಿಯೋಸ್ಕ್ಗಳನ್ನ ನೀವು ನಿರ್ಮಾಣ ಮಾಡ್ಕೋಬಹುದು. ಈ ಎಲ್ಲಾ ಅವಕಾಶಗಳು ಕೂಡ ಇಲ್ಲಿ ಇದ್ದಾವೆ ಅನ್ನುವಂಥದ್ದು. ಈ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯ ಫಲಾನುಭವಿಗಳಾಗಬೇಕು ಅಂತ ಅಂದ್ರೆ ಯಾರೆಲ್ಲ ಆಗಬಹುದು ಸರ್? ಅವ್ರಿಗೆ ಕೃಷಿ ಜಮೀನು ಅವ್ರ ಹೆಸರಲ್ಲಿ ಜಮೀನ್ ಇದ್ದವರು ಜಾಗ ಇದ್ರೆ ಯಾರು ಬೇಕಾದ್ರೂ ಆಗ್ಬಹುದು ಸರ್. ಇವಾಗ ಇಂಥವ್ರೆ ಆಗ್ಬೇಕು, ಮುಂಚೆ ನಾವು ಮೀನುಗಾರಿಕೆಯನ್ನು ಮಾಡ್ತಿದ್ದವರೇ ಆಗ್ಬೇಕು ಅನ್ನೋ ಯಾವುದೇ ಒಂದು ನಿರ್ಬಂಧ ಇಲ್ಲ. ಅವ್ರ ಹೆಸರಲ್ಲಿ ಜಾಗ ಇದ್ದು ಅವ್ರ ಆಸಕ್ತರಿದ್ರೆ ಈ ಚಟುವಟಿಕೆನ ಮಾಡ್ಲಿಕ್ಕೆ ಮಾಡ್ಕೋಬಹುದು ಸರ್. ಈ ಯೋಜನೆಯಲ್ಲಿ ಇರತಕ್ಕಂತ ಸವಲತ್ತುಗಳನ್ನ ಪಡಿಬೇಕು ಅಂತ ಹೇಳಿದ್ರೆ ಹೇಗೆ ಪಡೆಯುವಂತದ್ದು, ಯಾರನ್ನ ಸಂಪರ್ಕವನ್ನ ಮಾಡಬೇಕು ಸರ್? ಆಯಾ ತಾಲೂಕಿನ ಮೀನುಗಾರಿಕೆ ಸಹಾಯಕ ನಿರ್ದೇಶಕರ ಕಚೇರಿಯಲ್ಲಿ ಅರ್ಜಿಗಳನ್ನ ಸ್ವೀಕರಿಸ್ತಾ ಇದೀವಿ ಸರ್. ಅಲ್ಲಿ ನೀವು ಅರ್ಜಿಗಳನ್ನ ತಗೊಂಡು ಅರ್ಜಿಯನ್ನು ಹಾಕಿದ ತದನಂತರದಲ್ಲಿ ಜಿಲ್ಲಾಧಿಕಾರಿಗಳೇ ಇದಕ್ಕೆ ಕಮಿಟಿಯ ಚೇರ್ಮನ್ ಆಗಿರ್ತಾರೆ, ಅವರು DLC ಕಮಿಟಿ ಸಭೆಯಲ್ಲಿ ಇದು ಅಪ್ರೂವ್ ಆದ್ಮೇಲೆ ನಾವು ಅವರಿಗೆ ವರ್ಕ್ ಆರ್ಡರ್ ಇಶ್ಯೂ ಮಾಡ್ತೀವಿ ರೈತರಿಗೆ. ಅದಾದ್ಮೇಲೆ ಅವರು ಆ ಯಾವ ಯೋಜನೆಗೆ ಅರ್ಜಿ ಸಲ್ಲಿಸಿರ್ತಾರೆ ಅದನ್ನ ಪೂರ್ಣಗೊಳಿಸಿದ ನಂತರ ನೇರ ಅವರ ಖಾತೆಗೆ ಸಹಾಯಧನವನ್ನ ನಾವು ಬಿಡುಗಡೆ ಮಾಡ್ತೀವಿ ಸರ್. ಬೇರೆ ನಮ್ಮ ನೆರೆಯ ರಾಜ್ಯಗಳಿಗೆ ಹೋಲಿಕೆಯನ್ನ ಮಾಡ್ಕೊಂಡ್ರೆ ಕೇರಳ ಆಗ್ಬಹುದು, ತಮಿಳ್ನಾಡು ಆಗ್ಬಹುದು, ಆಂಧ್ರಪ್ರದೇಶ ಆಗ್ಬಹುದು, ಅಲ್ಲಿಗೆ ಹೋಲಿಕೆ ಮಾಡ್ಕೊಂಡ್ರೆ ನಮ್ಮಲ್ಲಿ ಈ ಮೀನುಗಾರಿಕೆ ಬಹಳ ಕಡಿಮೆ ಪ್ರಮಾಣದಲ್ಲಿ ಇರುವಂತದ್ದು. ಯಾಕೆ ನಾವು ಹಿಂದೆ ಬಿದ್ದಿದ್ದೇವೆ? ನಾವು ಇನ್ನೂ ಆ ರಾಜ್ಯಗಳ ಮಟ್ಟಕ್ಕೆ ನಮ್ಮ ಮೀನುಗಾರಿಕೆ ಕೂಡ ಬೆಳಬೇಕು ಅಂತ ಹೇಳಿದ್ರೆ ಏನೆಲ್ಲ ಮಾಡಬೇಕಾಗುತ್ತೆ? ಅದೇ ಸರ್, ಬೇರೆ ಈಗ ಆಂಧ್ರ ಇರ್ಬೋದು, ಕೇರಳ ಇರ್ಬೋದು, ನಾವು ಅವರಿಗೆ ಹೋಲಿಸ್ತಾ ಹೋದಾಗ ನಮ್ಮ ಕರ್ನಾಟಕದಲ್ಲಿ ಕಡಿಮೆ ಪ್ರಮಾಣದಲ್ಲೇ ನಾವು ಉತ್ಪಾದನೆಯನ್ನ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರನೇ ಈ ಯೋಜನೆಗಳನ್ನ ಇವಾಗ ಕೇಂದ್ರ ಆಡಳಿತದಿಂದ ಈ ಯೋಜನೆಗಳನ್ನ ಬಿಡುಗಡೆ ಮಾಡಿದ್ದಾರೆ. ಈ ಯೋಜನೆಗಳನ್ನ ಬಳಸ್ಕೋಬಹುದು. ಬರೀ ಹಿಂದೆಯಿಂದನೂ ಕೃಷಿ ಒಂದನ್ನೇ ರೈತರು ಅಳವಡಿಸ್ಕೊಳ್ಳೋದಕ್ಕಿಂತನೂ ಒಂದು ಇಂಟಿಗ್ರೇಟೆಡ್ ಅಕ್ವಾಕಲ್ಚರ್ ಮಾಡಿದ್ರೆ ಅವರಿಗೆ ಸಹಾಯ ಆಗುತ್ತೆ. ರೈತರಿಗೆ ಏನು ಅಂತ ಅಂದ್ರೆ, ಬರೀ ಒಂದೇ ಕೃಷಿ ಅಥವಾ ತೋಟಗಾರಿಕೆ ಇನ್ನೊಂದಕ್ಕೆ ಅವಲಂಬಿತರಾಗೋದಕ್ಕಿಂತ ಅದ್ರ ಜೊತೆಗೆ ಮೀನುಗಾರಿಕೆನೂ ಅಳವಡಿಸ್ಕೊಂಡಾಗ ಅವರಿಗೆ ಆರ್ಥಿಕವಾಗಿ ಅವರು ಮುಂದುವರಿಬಹುದು ಸರ್. ಒಂದರಲ್ಲಿ ಬೆಳೆಯಲ್ಲಿ ನಷ್ಟ ಆದಾಗ ಅವರಿಗೆ ಮೀನುಗಾರಿಕೆ ಕೈ ಹಿಡಿದೇ ಇಡುತ್ತೆ. ಯಾವತ್ತು ಮೀನಿಗೆ ಬೆಲೆ ಕಡಿಮೆ ಆಗಿದೆ ಅನ್ನೋ ದಿನಗಳೇ ಇಲ್ಲ, ಮತ್ತೆ ಅದಕ್ಕೆ ಮಾರುಕಟ್ಟೆ ಇಲ್ವೇ ಇಲ್ಲ ಅನ್ನೋ ತರ ಯಾವತ್ತೂ ಇಲ್ಲ, ಯಾವತ್ತೂ ನಿರ್ಮಾಣ ಆಗಿಲ್ಲ. ಈಗ ಬೇರೆ ಬೆಳೆಗಳು ಸುರಿದ್ರು ಅಲ್ಲಿ ಅಂತ ನಾವು ಕೇಳಿದೀವಿ, ಆದ್ರೆ ಮೀನಿಗೆ ಯಾವತ್ತು ಬೆಲೆ ಕಡಿಮೆ ಆಗಿದೆ ಇಲ್ಲ ಮಾರುಕಟ್ಟೆ ಇಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ ಸರ್. ಆದ್ರಿಂದ ಇದನ್ನ ಇವ್ರು ಬಳಸ್ಕೊಂಡಾಗ ಅವ್ರ ಆರ್ಥಿಕತೆನು ಹೆಚ್ಚಿಸಬಹುದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಯೋಜನೆಯಲ್ಲಿ ಮೀನುಗಳ ಬೆಳವಣಿಗೆಗೆ ಅಥವಾ ಮೀನುಗಳ ಉತ್ಪಾದಕತೆಗೆ ಮಾತ್ರ ಸಹಾಯಧನವನ್ನ ನೀಡಲಾಗುತ್ತೋ ಅಥವಾ ಮೀನಿನ ಜೊತೆಗೆ ನಾವು ಬೆಳೀತಕ್ಕಂತ ಸಿಗಡಿ ಆಗ್ಬಹುದು ಮತ್ತೆ ಬೇರೆ ಬೇರೆ ತರದ್ದು ಅವಕ್ಕೂ ಕೂಡ ಅವಕಾಶಗಳಿದ್ದಾವ ಹೇಗೆ? ಹೌದು ಸರ್, ಸಿಹಿ ನೀರು ಸಿಗಡಿಗೂ ಬೆಳವಣಿಗೆ ಮಾಡಕ್ಕೂ ಇಲ್ಲಿ ಅವಕಾಶ ಇದೆ. ಈ ಯೋಜನೆಯಡಿ ಸಿಹಿ ನೀರು ಸಿಗಡಿನ ಯಾವ ರೀತಿ ನಾವು ಕೃಷಿ ಹೊಂಡಗಳಲ್ಲಿ ಬೆಳವಣಿಗೆ ಮಾಡ್ತೀವಿ ಅದೇ ರೀತಿ ಸಿಹಿ ನೀರು ಸಿಗಡಿಯನ್ನು ಬೆಳವಣಿಗೆ ಮಾಡಲು ಈ ಯೋಜನೆಯಡಿ ಉತ್ತೇಜಿಸಲಾಗ್ತಾ ಇದೆ ಸರ್. ಅದೇ ರೀತಿ ಅಲಂಕಾರಿಕ ಮೀನುಗಳು, ಇವಾಗ ಎಲ್ಲರ ಮನೆಯಲ್ಲೂ ಅಲಂಕಾರಿಕ ಅಕ್ವೇರಿಯಂ ಟ್ಯಾಂಕ್ಸ್ ಅಂತ ಹೇಳ್ತೀವಿ ಮನೆಗಳಲ್ಲಿ ಇರುತ್ತೆ, ಅದರದ್ದು ಘಟಕ ಮಾಡ್ಲಿಕ್ಕೂ ಈ ಯೋಜನೆಯಡಿ ಸಹಾಯಧನ ಇದೆ ಸರ್. ಅಂತಂದ್ರೆ ಮೀನುಗಳ ಉತ್ಪಾದನೆಗೆ ಅಷ್ಟೇ ಅಲ್ಲ, ಮೀನಿನ ಜೊತೆಯಲ್ಲಿ ನಾವು ಬೇರೆ ಬೇರೆ ಏನೋ ಸಿಗಡಿ ಇರಬಹುದು, ಅಲಂಕಾರಿಕ ಮೀನುಗಳಿರಬಹುದು, ಇವುಗಳ ಉತ್ಪಾದನೆಗೆ ಕೂಡ ಈ ಯೋಜನೆಯಲ್ಲಿ ಅವಕಾಶಗಳನ್ನ ಕಲ್ಪಿಸಿ ಕೊಡಲಾಗಿದೆ. ಅದರ ಸದ್ಬಳಕೆಯನ್ನ ನಮ್ಮ ಕೃಷಿಕರು ಮಾಡಿಕೊಳ್ಬಹುದು. ಈ ಯೋಜನೆಯ ಫಲಾನುಭವಿಗಳಾಗ್ಲಿಕ್ಕೆ ಏನೆಲ್ಲ ದಾಖಲಾತಿಗಳನ್ನ ನೀಡಬೇಕು, ನಿಮ್ಮ ಇಲಾಖೆಯನ್ನ ಸಂಪರ್ಕ ಮಾಡಬೇಕು ಅಥವಾ ಹೇಗೆ? ಹೌದು ಸರ್, ಈ ಯೋಜನೆಯಡಿ ಫಸ್ಟ್ ಅವರು ನಮ್ಮ ಇಲಾಖೆ ಎಲ್ಲ ತಾಲೂಕುಗಳಲ್ಲೂ ಸಹಾಯಕ ನಿರ್ದೇಶಕರ ಕಚೇರಿಗಳಿದೆ, ಅಲ್ಲಿ ಹೋಗಿ ಅವರು ಅರ್ಜಿ ಪಡ್ಕೋಬೇಕು. ಈ ಯೋಜನೆಯಲ್ಲಿ ಮುಖ್ಯವಾಗಿ ಅವರ ಜಾಗದ ದಾಖಲಾತಿಗಳನ್ನ ನೀಡಬೇಕು, ಮತ್ತೆ ಅವ್ರದ್ದು ಆಧಾರ್ ಕಾರ್ಡ್ ಫೋಟೋ, ಮತ್ತೆ ಇದಕ್ಕೆ ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಅಂತ DPR ಅಂತ ಏನ್ ಹೇಳ್ತೀವಿ ಅದು ಅತಿ ಮುಖ್ಯವಾಗಿ ಅವರು ನೀಡಬೇಕು ಸರ್. ಈ ಯೋಜನೆಯಿಂದ ಅವರಿಗೆ ಯಾವ ರೀತಿ ಸಹಾಯ ಆಗುತ್ತೆ, ಈ ಯೋಜನೆ ಉದ್ದೇಶಗಳೇನು ಅನ್ನೋದು ಅವರಿಗೂ ಅರಿವು ಇರಬೇಕು ಅನ್ನೋದಕ್ಕೆ ನಾವು DPRನ ಕೇಳ್ತಾ ಇದ್ದೀವಿ. ಅದಾದ್ಮೇಲೆ ಅವ್ರದ್ದು ಪಾಸ್ಬುಕ್ ಜೆರಾಕ್ಸ್, ಮತ್ತೆ ಫೋಟೋಗಳು, ವೋಟರ್ ID, ಮತ್ತೆ ಅವರು ಯಾವ ಯೋಜನೆಯನ್ನ ಮಾಡ್ತಿದ್ದಾರೆ ಅದಕ್ಕೆ ನಮ್ಮ ಇಲಾಖೆಯಿಂದ ಕೆಲವು ಅಗ್ರಿಮೆಂಟ್ ಕಾಪೀಸ್ ನಾವು ಸೈನ್ ಹಾಕಿಸ್ಕೊಂತಾ ಇದೀವಿ. ಈ ಕೃಷಿ ಹೊಂಡಗಳನ್ನ ಮಾಡಿಕೊಂಡು ಅವರು ಅದನ್ನ ಸದ್ಬಳಕೆ ಮಾಡ್ಕೋಬೇಕು, ಇನ್ ಬೇರೆ ಯಾವ್ದಕ್ಕೂ ಇದನ್ನ ಬಳಸ್ಕೊಳ್ಳಬಾರದು ಅನ್ನೋ ಉದ್ದೇಶದಿಂದನೂ ಅದನ್ನ ಒಂದು ಇದು ಮಾಡ್ತಾ ಇದೀವಿ. ಮೀನುಗಾರಿಕೆಗೆ ಮಾತ್ರ ಅಲ್ಲ, ಮೀನುಗಾರಿಕೆ ಅಲ್ಲದೆ ಅದನ್ನ ನೀರಿನ ಕೃಷಿಗೂ ಬಳಸ್ಕೋಬಹುದು ಸರ್. ಅಂದ್ರೆ ಈಗ ಒಬ್ಬೊಬ್ರು ಹೇಗಿರ್ತಾರೆ ಅಂದ್ರೆ ಬರೀ ಸಹಾಯಧನ ತಗೊಳ್ಳೋ ತನಕ ಮಾತ್ರ ಅದಕ್ಕೆ ಸೀಮಿತವಾಗಿರ್ತಾರೆ, ಅದಾದ್ಮೇಲೆ ಅವರು ಅದನ್ನ ಮುಂದುವರ್ಸ್ಕೊಂಡು ಹೋಗೋದಿಲ್ಲ. ಇಷ್ಟು ವರ್ಷ ಕಂಪಲ್ಸರಿ ಆಗಿ ಅದನ್ನ ಮಾಡಬೇಕು ಅನ್ನೋದು ಅದರದ್ದು ಉದ್ದೇಶ ಆಗಿರುತ್ತೆ ಸರ್. ವಾರ್ಷಿಕವಾಗಿ ಇಂತಿಷ್ಟೇ ಜನಕ್ಕೆ ನೀಡಬೇಕು ಅಂತ ಹೇಳಿರುತ್ತೋ ಅಥವಾ ಅರ್ಜಿ ಹಾಕಿದಂತ ಎಲ್ಲರಿಗೂ ಕೂಡ ಈ ಸವಲತ್ತು ಸಿಗುತ್ತೋ ಹೇಗೆ? ಸರ್, ವಾರ್ಷಿಕವಾಗಿ ಇಂತಿಷ್ಟೇ ಜನಕ್ಕೆ ಅಂತ ಏನಿಲ್ಲ, ಇದು ಒಟ್ಟು 5 ವರ್ಷಗಳವರೆಗೂ ಈ ಯೋಜನೆ ಇರೋದ್ರಿಂದ ಈ ವರ್ಷ ಅವರಿಗೆ ಅರ್ಜಿ ಹಾಕಿ ಸಹಾಯಧನ ಸಿಗಲಿಲ್ಲ ಅಂದ ಪಕ್ಷದಲ್ಲಿ ಮುಂದಿನ ವರ್ಷ ಅವರಿಗೆ ಅನುದಾನದಲ್ಲಿ ಅವ್ರಿಗೆ ನಾವು ಅದನ್ನ ಬಿಡುಗಡೆ ಮಾಡಿಕೊಡ್ತೀವಿ ಸರ್. ಅದೇನು ತೊಂದರೆ ಇಲ್ಲ, ಈ ವರ್ಷನೇ ಹಾಕ್ಬೇಕು, ಈ ವರ್ಷಕ್ಕೆ ಸ್ಕೀಮ್ ಮುಗ್ದೋಯ್ತು ಅಂತ ಬೇರೆ ಯೋಜನೆಗಳ ತರ ಅಲ್ಲ ಇದು. 5 ವರ್ಷ ಇರೋದ್ರಿಂದ 5 ವರ್ಷದವರೆಗೂ ಇವರು ಸಹಾಯಧನ ನಾವು ಬಿಡುಗಡೆ ಮಾಡ್ತೀವಿ ಸರ್. ಅಂದ್ರೆ ಈ ಸಾರಿ ಸಿಗ್ಲಿಲ್ಲ ಅಂತ ಹೇಳಿ ಅವ್ರು ನಿರಾಶರಾಗದ್ ಬೇಡ, ಮುಂದಿನ ವರ್ಷದಲ್ಲಿ ಅವ್ರಿಗೆ ಆದ್ಯತೆಯನ್ನ ನೀಡಿ. ಈ ವರ್ಷ ಅವರು ಯಾವ ಚಟುವಟಿಕೆಗೆ ಅವರು ಅರ್ಜಿ ಸಲ್ಲಿಸಿರ್ತಾರೆ ಅದನ್ನ ಕೆಲಸನ ಪೂರ್ತಿಯಾಗಿ ಅವರು ನಿರ್ಮಾಣ ಮಾಡಿದ್ದು, ಸಹಾಯಧನ ಬಿಡುಗಡೆ ಆಗುವುದು ತಡ ಆದ್ರೂ ಅವ್ರಿಗೆ ಮುಂದಿನ ವರ್ಷದಲ್ಲಿ ಬಿಡುಗಡೆ ಆದ ಅನುದಾನದಲ್ಲಿ ಅವರಿಗೆ ಮೊದಲನೇ ಆದ್ಯತೆ ಮೇರೆಗೆ ಸಹಾಯಧನ ಬಿಡುಗಡೆ ಮಾಡ್ತೀವಿ ಸರ್. ಒಳ್ಳೆದು NS ಪ್ರೀತಾ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಈ ಯೋಜನೆಯ ಬಗ್ಗೆ ವಿವರವಾದಂತಹ ಮಾಹಿತಿಯನ್ನ ತಾವು ಮಾಡಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್. ಇದುವರೆಗೆ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯ ಉಪಯೋಗಗಳ ಕುರಿತಂತೆ ಹಾಸನದ ಮೀನುಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಎನ್ಎಸ್ ಪ್ರೀತಾ ಅವರೊಂದಿಗಿನ ಸಂದರ್ಶನ ಕೇಳಿದರೆ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ರೈತ ಬಾಂಧವರೇ, ಈಗ ಕೇಳೋಣ ನೈಸರ್ಗಿಕ ಕೃಷಿಯಲ್ಲಿನ ಅನುಭವ ಕುರಿತಂತೆ ಪಿರಿಯಾಪಟ್ಟಣ ತಾಲೂಕು ಕೆ ಬಸವನಹಳ್ಳಿ ಗ್ರಾಮದ ಪ್ರಗತಿಪರ ಕೃಷಿಕ ಕುಳ್ಳೇಗೌಡ ಅವರ ಮನದ ಮಾತು. ನೈಸರ್ಗಿಕ ಕೃಷಿ ರಾಸಾಯನಿಕ ಕೃಷಿಗಿಂತಲೂ ಬಹಳ ಕಡಿಮೆ ಹಣಕಾಸಿನಲ್ಲಿ ಆಗುತ್ತೆ ಅಂತ ಹೇಳಿ ಅಂದ್ಕೊಳ್ತೀನಿ. ಎಷ್ಟು ಖರ್ಚು ಮಾಡ್ತಾ ಇದ್ರೆ ನೀವು, ಎಷ್ಟು ಆದಾಯ ಆಗ್ತಾ ಇದೆ? ಖರ್ಚು ಅಂತಂದ್ರೆ ಬಹುಶಃ ನಾನು ಆಳುಗಳ ಲೆಕ್ಕದಲ್ಲಿ ಹೇಳ್ತೀನಿ. ಈಗ ನಮ್ದು 6 ಎಕರೆ ಜಮೀನಿನಲ್ಲಿ 365 ದಿವಸದಲ್ಲಿ ಒಂದು 200-250 ಆಳು ಇದ್ರೆ ಸಾಕು ನಮ್ಗೆ. ಅಷ್ಟನ್ನು ಒಂದು ಆಳು ಮೇಂಟೈನ್ ಮಾಡ್ಬೋದು, ಅಷ್ಟಿದ್ರೆ ಸಾಕು. ಅದ್ರ ಲೇಬರ್ ನಿಮ್ಗೆ ಕೂಲಿ 400 ಆಗ್ಬೋದು, 500 ಆಗ್ಬೋದು, 600 ಆಗ್ಬೋದು, ಅದ್ರ ಮೇಲೆ ಕಾಯ್ಕೊಂಡ್ರೆ ಸಾಕು. ಒಂದು ಆಳು ಇಲ್ಲಿ ಅಂತ ಜಾಸ್ತಿ ಕೆಲಸ ಇರಲ್ಲ. ಕಳೆ ಹೊಡೆಯೋದು ಒಂದ್ಸರಿ ಮಿಷಿನ್ನಲ್ಲಿ, ವೀಡರ್ನಲ್ಲಿ ಗರಿ ಬರಿ ಕಸ ಹಾಕೋದು, ಅಗ್ರಿಕಲ್ಚರ್ ವೇಸ್ಟ್ ಅನ್ನ ಕತ್ತರಿಸಿ ಪುಡಿ ಮಾಡಿ ಹಾಕೋದು. ನಾವು ಗ್ಲೆರಿಸಿಡಿಯನ್ನು ಇಟ್ಟಿದ್ವಿ, ಪ್ರತಿ 25-30 ಗಿಡಗಳೊಂದು ಭೂಮಿ ಫಲವತ್ತತೆ ದೃಷ್ಟಿಯಿಂದ ಅದನ್ನ ಕತ್ತರಿಸಿ ಚೆಲ್ಲೋದು, ಈ ಥರ ಕೆಲಸಗಳು ಇರುತ್ತವೆ ಅಷ್ಟೇ. ಇನ್ನೇ ನಾವು ಫಾರಮ್ ಯಾರ್ಡ್ ಮೆನ್ಯೂರ್ ಆಗಲಿ, ಹೊರಗಡೆಯಿಂದ ಆಗಲಿ, ಯಾವುದೇ ಥರದ ಮೆನ್ಯೂರ್ ಕೂಡ ನಾವು ತಂದು ಹಾಕೋದಿಲ್ಲ. ನಾವು ಹೊರಗಡೆಯಿಂದ ಯಾವನೇನು ಇದುವರೆಗೂ ತಂದು ಹಾಕಿಲ್ಲ, ಮುಂದೆ ಹಾಕೋದು ಇಲ್ಲ. ಅದು ಹಾಗಾಗಿ ಕೆಲಸ ತುಂಬ ಕಡಿಮೆ ಇರ್ತದೆ. ಪ್ರಾರಂಭದಲ್ಲಿ ಸ್ವಲ್ಪ ನೀರು ಹಿಡಿದಿಡೋದಕ್ಕೆ ವ್ಯವಸ್ಥೆ ಮಾಡಬೇಕಲ್ಲ, ಮಟ್ಟ ಮಾಡೋದಾಗಲಿ, ಬೇಲಿ ಫೆನ್ಸಿಂಗ್ ಅದು ಇದು, ಒಂದು 5-6 ವರ್ಷ ಸ್ವಲ್ಪ ಜಾಸ್ತಿ ಕೆಲಸ ಇರ್ತದೆ. ಈಗ ಸ್ವಲ್ಪ ಹೆಚ್ಚಿಕೊಂಡ್ಬೇಕು, ತುಂಬ ಕಡಿಮೆ ಕೆಲಸತೆ. 2000 ಇಸ್ವಿಯಿಂದ ಈಚೆಗೆ ಈ ಸುಭಾಷ್ ಪಾಳೇಕರ್ ಅವರ ನೈಸರ್ಗಿಕ ಕೃಷಿ ಪದ್ಧತಿ ಏನಿದೆಯೋ ಅದೊಂದು ಅಭಿಯಾನದ ರೀತಿ ಮತ್ತು ಆಂದೋಲನದ ರೀತಿ ಪ್ರಾರಂಭ ಆಯಿತು. ಆದರೂ ಕೂಡ ಅದನ್ನು ಅಳವಡಿಸಿಕೊಂಡವರ ಸಂಖ್ಯೆ ಬೆರಳೆಣಿಕೆಯಷ್ಟು. ಯಾಕೆ? ಹೌದು, ಅದರಲ್ಲಿ ಏನಂತ ನಮ್ಮ ರೈತರಿಗೆ ಏನಾಗ್ತದೆ ಅಂತಂದರೆ ಈ ಥರ ಕೆಲಸಗಳೆಲ್ಲ ಕಾರ್ಯಗಳು ಮಾಡೋದಕ್ಕೆ ಸ್ವಲ್ಪ ಒಗ್ಗಿನೇ ಇಲ್ಲ. ಈ ಕೆಮಿಕಲ್ ಕೃಷಿಗೆ ಒಗ್ಗೋಗ್ಬಿಟ್ಟವ್ರೆ, ಅಂಗಡಿಯಿಂದ ತರೋದು, ಚೆಲ್ಬಿಡೋದು, ಮನೇಲಿರೋದು, ಈ ಥರ ಒಂದು ಸೋಮಾರಿ ಕೃಷಿ ಆಗ್ಬಿಟ್ಟಿದೆ ಈಗ. ಈ ಥರ ಕೃಷಿ ಅಂದರೆ ಟೈಮ್ ಅರಿತು ಮಾಡಿತು, ಸ್ವಲ್ಪ ಲೇಬರ್ ಪೋರ್ಷನ್ನು ಯೋಚನೆ ಮಾಡೋದು ಪೋರ್ಷನ್ನು ಸ್ವಲ್ಪ ಜಾಸ್ತಿ ಇದು. ಇದು ನಮ್ಮ ರೈತರಿಗೆ ಆಗದೇ ಇರೋ ಸಂಗತಿ. ಕೆಮಿಕಲ್ ಕೃಷಿ ಅಂದರೆ ಇವತ್ತು ಹಾಕ್ಬಿಟ್ಟು ನಾಳೆ ಸಿಕ್ಬಿಡ್ಬೇಕು, ಶೀಘ್ರವಾಗಿ ಸಿಕ್ಬಿಡ್ಬೇಕು. ಆ ಭಾಗ ಇಲ್ಲಿಲ್ಲ ನೈಸರ್ಗಿಕ ಕೃಷಿನಲ್ಲಿ. ಅದು ಯಾವ ಟೈಮ್ ಬರ್ತದೋ ಆ ಟೈಮ್ಗೆ ಎಷ್ಟು ಬರ್ತದೋ ಅಷ್ಟಕ್ಕೆ ಸಂತೆ ಪಡೋದ್ರಿಂದ ಇದು ಈ ಕೆಲವರು ರೈತರಿಗೆ ಆಗೋದಿಲ್ಲ. ಇಲ್ಲೆಲ್ಲ ಹೊಗೆ ಸೊಪ್ಪು ಬೆಳೀತಾರೆ, ಶುಂಠಿ ಬೆಳೀತಾರೆ, ಸಿಕ್ಕಾಬಟ್ಟೆ ಕೆಮಿಕಲ್ಸ್ ಹೊಳಿತಾರೆ, ಕೆಮಿಕಲ್ಸ್ ಇದಕ್ಕೆ. ಹಾಗಾಗಿ ಇವತ್ತು ಹಾಕಿ ಒಟ್ಟಿಗೆ ದುಡ್ಡು ಬಂದ್ಬಿಡ್ಬೇಕು, 1,000 ರೂಪಾಯಿ ಹಾಕ್ಬೇಕು, 1 ಲಕ್ಷ ಬರಬೇಕು, ಆ ಥರ ಮನೋಭಾವನೆಯಲ್ಲಿ ಇಲ್ಲೆಲ್ಲ ವ್ಯವಸಾಯ ನಡೀತಾ ಇರೋದು ಈಗ. ಆ ದೃಷ್ಟಿಯಿಂದ ಈ ನೈಸರ್ಗಿಕ ಕೃಷಿನಲ್ಲಿ ಅದಕ್ಕೆ ಒಗ್ಗೋದಕ್ಕೆ ಅವ್ರಿಗೆ ಸ್ವಲ್ಪ ಸಮಸ್ಯೆ ಇದೆ. ಅವ್ರಿಗೆ ಇನ್ಕಮ್ಮು ತಕ್ಷಣಕ್ಕೆ ಏನು ಬರೋದಿಲ್ಲ, ಅದು ಬರ್ತದೆ, 8-10 ವರ್ಷ ನೀವು ವೆಯ್ಟ್ ಮಾಡಬೇಕು. ತೋಟಗಾರಿಕೆ ಆಗಲಿ, ಇದಾಗಲಿ, ಈಗ ಕೆಮಿಕಲ್ ಕೃಷಿನಲ್ಲಿ ಗದ್ದೆಗಳು ಪದ್ಯಗಳು ಇವೆಲ್ಲನೂ ಒಗ್ಗೋಗ್ಬಿಟ್ಟು ಈಗ ನೀವು ನೈಸರ್ಗಿಕ ಕೃಷಿ ಕನ್ವರ್ಟ್ ಮಾಡಬೇಕು ಅಂದರೆ 3-4 ಇಯರ್ಸ್ ಟೈಮ್ ತಗೊಳ್ತದೆ. ಅಷ್ಟು ಫಲವತ್ತತೆ ಡೆವಲಪ್ ಮಾಡ್ತಾ ಹೋಗ್ಬೇಕು. ಮೊದಲು ನಮ್ಮ ಮಣ್ಣೇ ನೋಡೀನಿ, ನಾನು ತೆಂಗಿನ ಮರ ಆಗಲಿ, ಅಡಿಕೆ ಮರ ಆಗಲಿ, ಗದ್ದೆ ಆಗಲಿ, ಗಿಡಗಳು ನೋಡ್ತಾರೆ ಇರಲಿಲ್ಲ. ಮಣ್ಣು ಯಾವಾಗಪ್ಪ ಬದಲಾಯ್ತದೆ, ಯಾವಾಗ ಇದಾಗ್ತದೆ, ಫಲವತ್ತತೆ ಯಾವಾಗ ಇನ್ಕ್ರೀಸ್ ಆಗ್ತದೆ, ಈ ಥರ ಒಂದು 5-6 ವರ್ಷ ಬರೀ ಮಣ್ಣೇ ಬಸ್ಕೊಂಡು ನಾನು ಮಣ್ಣನ್ನೇ ಯಾವಾಗ ಫಲವತ್ತತೆ ಮಾಡ್ತಾ ಹೋದಂಗೆ ಗಿಡಗಳು ತಂತಾನೇ ಡೆವಲಪ್ ಆಗ್ತದೆ. ಇದೆಲ್ಲ ಪ್ರೊಸೆಸ್ ಇರೋದ್ರಿಂದ ನಮ್ಮ ರೈತರಿಗೆ ಇಷ್ಟೆಲ್ಲ ಕಾಯ್ದಕ್ಕೆ ಅವಕಾಶನೇ ಇಲ್ಲ. ಅಷ್ಟು ತಾಳ್ಮೆನೂ ಇಲ್ಲ ಅವ್ರಿಗೆ. ಕೆಮಿಕಲ್ ತಂದು ಹಾಕ್ಬೇಕು, ಮಾಡಬೇಕು, ಬಂದಷ್ಟು ಕುಯ್ಕೊಂಡು ತಗೋಬೇಕು, ತಿನ್ನಬೇಕು, ಈ ಥರ ಒಂದು ಮನೋಭಾವನೆ ಇರೋದ್ರಿಂದ ನೈಸರ್ಗಿಕ ಕೃಷಿ ಅಷ್ಟಾಗಿ ಹಿಡಿತಾ ಇಲ್ಲ ಅಂತ ನನ್ನ ಅಭಿಪ್ರಾಯ. ನಿಮಗೆ ನೈಸರ್ಗಿಕ ಕೃಷಿ ನೆಮ್ಮದಿ ಆದಾಯ ಎಲ್ಲವನ್ನು ಕೂಡ ನೀಡಿದೆಯಾ? ಖಂಡಿತ, ನೆಮ್ಮದಿ ಅಂತೂ ನಮ್ಗೆ ಯಾವುದೇ ಥರದ ವ್ಯವಸಾಯದಲ್ಲಿಲ್ಲ, ಎಕ್ಸೆಪ್ಟ್ ನೈಸರ್ಗಿಕ ಕೃಷಿ. ನೈಸರ್ಗಿಕ ತುಂಬ ಕೆಲಸ ಕಡಿಮೆ. ಪುಕೋಕೆ ಹೇಳ್ತಾರೆ, ನೀವು ಒಂದ್ಸರಿ ರೆಡಿ ಮಾಡಿಕೊಟ್ಬಿಟ್ಟು ತೋಟ ತೊಳಿಕ್ ಹೋಗೋನ ಅವಶ್ಯಕತೆನೇ ಇಲ್ಲ, ನಿಮ್ಮ ಮನೇಲಿ ಕೂತ್ಕೊಂಡು ಸಂಗೀತ ನಾಟಕ ಇವೆಲ್ಲ ಮಾಡ್ಬೋದು ಅಂತೇಳ್ಬಿಟ್ಟು ಅಷ್ಟು ಟೈಮ್ ಸಿಗ್ತದೆ ನಿಮಗೆ ರೈತನಿಗೆ. ಮಾಡುವಂಥವ್ರಿಗೆ ಚೆನ್ನಾಗಿ ಮಾಡ್ಬೋದು ನೈಸರ್ಗಿಕ ಕೃಷಿನಲ್ಲಿ, ಬೇಕಾದಷ್ಟು ಟೈಮ್ ಸಿಗ್ತದೆ, ಅದು ತೊಂದರೆ ಇಲ್ಲ. ಸ್ವಲ್ಪ ಕಾಯ್ಬೇಕಷ್ಟೇ, ಬಟ್ ಕ್ರಮವರಿತ ಮಾಡಬೇಕು. ಇದುವರೆಗೆ ನೈಸರ್ಗಿಕ ಕೃಷಿಯಲ್ಲಿನ ಅನುಭವ ಕುರಿತಂತೆ ಪಿರಿಯಾಪಟ್ಟಣ ತಾಲೂಕು ಕೆ ಬಸವನಹಳ್ಳಿ ಗ್ರಾಮದ ಪ್ರಗತಿಪರ ಕೃಷಿಕ ಕುಳ್ಳೇಗೌಡ ಅವರ ಮನದ ಮಾತನ್ನ ಕೇಳಿದಿರಿ. ರೈತ ಬಾಂಧವರೇ, ಇಲ್ಲಿಗೆ ಇಂದಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಮತ್ತೆ ಮುಂದಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.